ಏರ್ ಕ್ವಾಲಿಟಿ ಇಂಡೆಕ್ಸ್ 0-50 ಇದ್ರೆ ಅದು ಗುಡ್ ಅಂತ ಹೇಳ್ತೀವಿ, ಒಳ್ಳೇದು ಅಂತ ಹೇಳ್ತೀವಿ. ಅಷ್ಟು ಒಳಗಡೆ ಇರಬೇಕು ಯಕಿವೆ ಇಂಡೆಕ್ಸ್, ಕನಿಷ್ಠ ಪರಿಣಾಮ ಬೀಳುತ್ತೆ ನಮ್ಗೆ ಆರೋಗ್ಯದ ಮೇಲೆ ಅದು ಒಳ್ಳೇದಿದ್ರೆ. 51-100 ಅದು ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ತೀವಿ. ಆ ಒಂದು 51-100 ಯಕಿವೆ ಇಂಡೆಕ್ಸ್ ಇದ್ರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ರೆ, ದುರ್ಬಲ ವ್ಯಕ್ತಿಗಳಲ್ಲಿ ಉಸಿರಾಟದ ತೊಂದರೆ ಉಂಟಾಗ್ತದೆ. ಆಮೇಲೆ ಮಾಡ್ರೇಟ್ 101-200 ಮಾಡ್ರೇಟ್ಲಿ ಯಕಿವೆ ಇಂಡೆಕ್ಸ್ ಇದ್ದಾಗ ಮಕ್ಕಳು ಮತ್ತು ಹಿರಿಯರು, ಹೃದಯ ರೋಗಿಗಳು ಮತ್ತು ಶ್ವಾಸಕೋಶದ ರೋಗಿಗಳು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾರೆ ಈ ಮಾಡ್ರೇಟ್ 101-200 ಇದ್ದರೆ. ಆಮೇಲೆ ಪೂರ್ ಯಕಿವೆ ಇಂಡೆಕ್ಸ್ 201-300 201-300 ಇದ್ದಾಗ ದೀರ್ಘಕಾಲದವರಿಗೆ ಏನಾದರೂ ಉಸಿರಾಟದ ತೊಂದರೆ ಮತ್ತು ಹೃದಯ ರೋಗ ಕಾಯಿಲೆಗಳು ಉಂಟಾಗ್ಬೋದು, ಇದು ಪೂರ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ದರೆ. ಆಮೇಲೆ 301-400 301-400 ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ದಾಗ ಅದು ವೆರಿ ಪೂರ್ ಅಂತ ಹೇಳ್ತೀವಿ. ಇದು ಯಕಿವೆ ಇದ್ರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ರೆ, ಹೃದಯದ ಕಾಯಿಲೆ, ಶ್ವಾಸಕೋಶದ ಕಾಯಿಲೆಗಳು ಉಂಟಾಗ್ತವೆ, ಬಂದ್ಬಿಡ್ತದೆ. ಆಮೇಲೆ ಸಿವಿಯರ್ ಅಂತಾನು ಒಂದಿದೆ, 401-500 ಯಕಿವೆ ಇಂಡೆಕ್ಸ್. ಸಿವಿಯರ್ ಇದ್ದಾಗ ಅದು ಗ್ಯಾಸ್ ಚೇಂಬರ್ ತರ ಆಗೋಗ್ಬಿಡುತ್ತೆ, ಉಸಿರಾಟ ಇದು ತಗೊಳ್ಳದೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಶ್ವಾಸಕೋಶ ರೋಗಗಳ ಮೇಲೆ ಗಂಭೀರವಾದ ಪರಿಣಾಮಗಳನ್ನು ಬೀಳ್ತವೆ. ಸೊ ಇದು ಸಮೀರ್ ಆ್ಯಪ್, ಅದು ಭಾರತ ಸರ್ಕಾರದ ಒಂದು ಆ್ಯಪ್ ಅದು ಇರೋದು, ಕರ್ನಾಟಕ ಸರ್ಕಾರನು ಅದನ್ನ ಅಪ್ರೂವ್ ಮಾಡ್ತಾರೆ. ಸೊ ಅದನ್ನ ನಾವು ಫೋನಲ್ಲಿ ಅಳವಡಿಸ್ಕೊಂಡ್ರೆ ಅದರಿಂದ ಮೊಬೈಲಲ್ಲೇ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಸಮೀರ್ ಆ್ಯಪ್, ಅದು ಸಮೀರ್ ಆ್ಯಪ್ ಅಂದ್ರೆ ಫುಲ್ ಟೋಟಲ್ ಆಗಿ ಅದು ಸಿಸ್ಟಮ್ ಫಾರ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ ಕಾಸ್ಟಿಂಗ್ ಅಂಡ್ ರಿಸರ್ಚ್. ಇದರಿಂದ ನಾವು ಡೈಲಿ ನಾವು ನೋಡ್ಕೋಬಹುದು ಯಾವ ಸಿಟಿಯಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಎಷ್ಟು ಇದು ಯಕಿವೆ ಇದೆ, ಅದರ ಪ್ರಕಾರವಾಗಿ ನಾವು ಯಾರ್ದಾದ್ರೂ ಏನಾದರೂ ತುಂಬಾ ಉಸಿರಾಟದಲ್ಲಿ ತೊಂದರೆ ಇರೋರಿದ್ರೆ ಅವರು ಈ ಆ್ಯಪ್ ಅನ್ನ ನೋಡ್ಕೊಂಡು ಯಕಿವೆ ನೋಡ್ಕೊಂಡು ಹೊರಗಡೆ ಏನಾದರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಏರಿಯಾದಲ್ಲಿ ಎಷ್ಟು ಯಕಿವೆ ಇದೆ ಅಂತ ನೋಡ್ಕೋಬಹುದು. ಅದು ಒಳ್ಳೆಯದು, ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮಾಸ್ಕ್ ಹಾಕೊಂಡು ಹೋಗ್ಬೋದು. ಇಲ್ಲ ತುಂಬಾ ವೆರಿ ಸಿವಿಯರ್ ಪೂರು ಆ ತರ ಇದ್ದಾಗ ಯಕಿವೆ ಅಲ್ಲಿ ಅವಾಯ್ಡೇ ಮಾಡಬಹುದು, ಅಲ್ಲಿ ಅಲ್ಲಿ ಅದನ್ನ ಮಾಡಬಹುದು, ಗೊತ್ತಾಗುತ್ತೆ. ಸೊ ಇದನ್ನ ನಾನು ನಮ್ಮ ಕರ್ನಾಟಕ ಜನತೆಗೆ ಒಂದು ಹೇಳೋದೇನಂದ್ರೆ, ಇದನ್ನ ಮಾನಿಟರ್ ಮಾಡಿಕೊಂಡ್ರೆ ನಾವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಏನ್ ಬೀಳ್ತಾ ಇದೆ ಇವತ್ತಿನ ದಿವಸ ಅದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಡಾಕ್ಟರ್, ಈಗ ಹವಾಮಾನ ಬದಲಾವಣೆಯಿಂದ ಜಗತ್ತಿನಾದ್ಯಂತ, ಅದೇ ತರ ಭಾರತದಾದ್ಯಂತ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಊರಿನಲ್ಲೂ ಕೂಡ ಈ ಹವಾಮಾನ ಬದಲಾವಣೆಯಿಂದ ಏರಿಳಿತ ಉಂಟಾಗ್ತಾನೆ ಇದೆ. ಈ ಸಂದರ್ಭದಲ್ಲಿ ಹವಾಮಾನ ಬದಲಾವಣೆಯಿಂದ ಇನ್ನೂ ಜಾಸ್ತಿ ಪರಿಣಾಮಗಳು ಬಂದೇ ಬರ್ತದೆ, ಅದನ್ನು ನಾವು ಸಾಕಷ್ಟು ಅವುಗಳನ್ನು ತಡೆಗಟ್ಟುವ ಒಂದು ವಿಚಾರದಲ್ಲಿ ಯಾವ ಒಂದು ಸಂದೇಶ ನಮ್ಮ ಜನರಿಗೆ ತಾವು ಕೊಡಕ್ಕೆ ಇಷ್ಟಪಡ್ತೀರಿ ಹೇಳಿ. ನಮ್ಮ ಪರಿಸರವೇ ನಮ್ಮ ಆರೋಗ್ಯ, ಹವಾಮಾನ ಬದಲಾವಣೆ ಹೊಂದಿಕೊಳ್ಳೋಣ, ಮುನ್ನೆಚ್ಚರಿಕೆ ವಹಿಸೋಣ, ಆರೋಗ್ಯವಂತ ಕರ್ನಾಟಕ ಹಾಗೂ ಆರೋಗ್ಯಕರ ಮುಂದಿನ ಪೀಳಿಗೆ ನಮ್ಮ ಗುರಿ. ಈ ಒಂದು ಸಂದೇಶವನ್ನು ನಮ್ಮ ಜನತೆಗೆ ನಾನು ಕೊಡಲಿಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಸಂದೇಶವನ್ನು ಮುಖ್ಯವಾಗಿ ನೋಡಿಕೊಂಡು ಪಾಲಿಸಿ ಮಾಡಿಕೊಂಡು ನಾವು ಮುಂದೆ ಹೋಗೋದು ಒಳ್ಳೆಯದು ಅಂತ ನನ್ನ ಒಂದು ಈ ಜನರಲ್ಲಿ ಅಭಿಪ್ರಾಯವಾಗಿದೆ. ತುಂಬಾ ಸಂತೋಷ ಡಾಕ್ಟ್ರೆ. ಪ್ರಸ್ತುತ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ, ಅದರಲ್ಲೂ ಬೆಂಗಳೂರಿನ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರು ಹವಾಮಾನ ಬದಲಾವಣೆಯಿಂದ ನಮ್ಮ ಆರೋಗ್ಯದ ಮೇಲೆ ಯಾವ್ಯಾವ ದುಷ್ಪರಿಣಾಮ ಉಂಟಾಗುತ್ತೆ ಮತ್ತು ಇದರಿಂದ ನಾವು ಹೊರಬರೋದು ಹೇಗೆ, ಅತಿ ಸೂಕ್ಷ್ಮವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಒದಗಿಸಿದ್ದಕ್ಕೆ ಡಾಕ್ಟರ್ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು 17ನೇ ಸೆಷನ್ನು ಹವಾಮಾನ ಮಿತ್ರದು. ಆಮೇಲೆ ನಮಗೆ ಸಾಕಷ್ಟು ಜನ ನಮ್ಮದು 16ನೇ ಪ್ರೋಗ್ರಾಮ್ ಬಗ್ಗೆ ಅವರು ಅನಿಸಿಕೆನ ತಿಳಿಸಿದ್ದಾರೆ. ಈಗ ಮಹಾದೇವ್ ಸೊಸಾಲೆ ಟಿ ನರಸೀಪುರದಿಂದ ಹೇಳ್ತಾ ಇದ್ದಾರೆ, ಅವರು 1.5 ಎಕರೆಯಲ್ಲಿ ಭತ್ತ ಬೆಳೆಸಿದ್ರು, ಅದು ಮಲೆ ಆಶ್ರಯದಲ್ಲಿ ಅವರು ಬೆಳೆಸಿದ್ರು. ಈ ಸಲ ಏನೈತೆ ಅಂದರೆ ಈ ತಾಪಮಾನ ಸಾಕಷ್ಟು ಅದು ಜಾಸ್ತಿ ಆಯಿತು, ಆಮೇಲೆ ಹೀಟಿಂದ ಸುಮಾರು ಗಿಡಗಳು ಎಲ್ಲ ಒಣಗ್ತಾ ಬಂತು, ಆಮೇಲೆ ಈ ಮಳೆನೂ ಒಂದೆರಡು ದಿವಸ ಬಂತು ಬಟ್ ಭಾಳ ಜೋರಾಗಿ ಬಂತು, ಅದರಿಂದ ಅವ್ರಿಗೆ ಸಾಕಷ್ಟು ಹಾನಿ ಆಗಿದೆ ಅಂತ ನಮಗೆ ತಿಳಿಸಿದ್ದಾರೆ. ಬಸವರಾಜ್ ಅವರು ಜಮಖಂಡಿ

ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳ